मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। ದೀಪಾವಳಿ ಬೋನಸ್ ಸಿಕ್ತಾಯೇನು? ಅದಕ್ಕಿಂತ ದೊಡ್ಡ ಶೇಖರವ್ರೆ, ಏನಾಯ್ತು? ದೀಪಾವಳಿ ಲೋಟರಿ ಸಿಕ್ತಾಯೇನು? ಅದಕ್ಕಿಂತ ದೊಡ್ಡ ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಕಂತಾನೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಈಗ ಮೇಘ ಸಂದೇಶ ಸರಣಿಯ 689ನೇ ಸಂಚಿಕೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. 2024ನೇ ವರ್ಷ ಇನ್ನೇನು ಮುಗಿತಾದ ಕೆಲವೇ ಕೆಲವು ದಿನಗಳಲ್ಲಿ ನಾವು ಹೊಸ ವರ್ಷ 2025ಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದೊಳಗ ತಾವು ತಮಗೆ ಬೇಕಾದಂತಹ ವಾತಾವರಣವನ್ನ ಅನುಭವಿಸ್ತಾ ಇದ್ದೀರಿ ಅನ್ನೋದು ಸಂತೋಷದ ವಿಷಯ. ಕಳೆದ ವಾರ ನಾವು ಏನ್ ಅನ್ಕೊಂಡಿದ್ವಿ, ಮಳೆ ಬರಬಾರದು, ಒಣ ವಾತಾವರಣ ಇರಬೇಕು ಅಂತ ಹೇಳಿ, ಅದೇ ರೀತಿಯಾದಂತಹ ವಾತಾವರಣ ವಾರ ಪೂರ್ತಿ ಇದ್ದುದು ನಮಗ ಎಲ್ಲರಿಗೂ ಒಂದು ಸಂತೋಷದ ವಿಷಯ ಅಂತಾನೆ ಹೇಳಬಹುದು. ಏನು ಕೊಯ್ಲಿನ ಕೆಲಸಗಳು ಮತ್ತು ಕೊಯ್ಲೋತ್ತರದ ಕೆಲಸಗಳಲ್ಲಿ ತಾವೇನು ತೊಡಗಿಕೊಂಡಿದ್ದೀರಿ, ಏನು ಯೋಜನೆ ಮಾಡಿಕೊಂಡಿದ್ದೀರಿ, ಅಂತಹ ಎಲ್ಲ ಕೆಲಸಗಳು ಸಾಂಗವಾಗಿ ಕಳೆದ ವಾರ ನಡೆಕೊಂಡು ಬಂದು, ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಈ ಕೆಲಸ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗುವಂತಹ ಅವಕಾಶಗಳು ಇದ್ದೇ ಅದಾವ ಅನ್ನೋದು ಕೂಡ ಸಮಾಧಾನ ವಿಷಯ ಅಂತ ಹೇಳಬಹುದು. ಬಂಗಾಳದ ಕೊಲ್ಲಿಯೊಳಗಾಗಲಿ ಅಥವಾ ಅರಬ್ಬಿ ಸಮುದ್ರದೊಳಗಾಗಲಿ ಹಿಂದೂ ಮಹಾಸಾಗರದೊಳಗಾಗಲಿ ಏನಾದರೂ ಬದಲಾವಣೆ ಆದರೂ ಸಹಿತ ಅಂತಹ ಬದಲಾವಣೆಗಳು ನಮ್ಮ ಮೇಲೆ ಕಳೆದ ವಾರದೊಳಗ ಪ್ರಭಾವ ಬೀರಿಲ್ಲ. ಅಂತಹ ಸಿಸ್ಟಮ್ಗಳು ಇನ್ನೂ ಅದಾವ ಬಂಗಾಳ ಕೊಲ್ಲಿಯೊಳಗ, ಆದರೂ ಕೂಡ ಅವುಗಳಿಂದ ನಮಗ ತೊಂದರೆ ಆಗುವಂತಹದ್ದಾಗಲಿ ಅಥವಾ ಅಡಚಣೆ ಆಗುವಂತಹದ್ದಾಗಲಿ ಮುಂದಿನ ದಿನಗಳಲ್ಲಿ ಇಲ್ಲ ಅನ್ನೋದು ಒಂದು ಸಂತೋಷದ ವಿಷಯ. ಈ ಬಗ್ಗೆ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ. ಬರುವ ವಾರ ಸಹಿತ ಬಹಳ ಒಳ್ಳೆ ಒಣ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆಯನ್ನು ನಾನು ಮೊದಲೇ ತಮಗೆ ಹೇಳಿಬಿಡ್ತೀನಿ. ಹೀಗಾಗಿ ನಮ್ಮ ಕೆಲಸ ಕಾರ್ಯಗಳು ಅಬಾಧಿತವಾಗಿ ಮುಂದುವರಿಯೋದಕ್ಕೆ ಅನುಕೂಲ ಆಗ್ತದೆ. ಯಾವಾಗ ನಮಗೆ ವಾತಾವರಣ ಸಾಥ್ ಕೊಡುತ್ತದೆ, ಯಾವಾಗ ನಮಗೆ ಪ್ರಕೃತಿ ಸಾಥ್ ಕೊಡುತ್ತದೆ, ಆ ಸಮಯದೊಳಗೆ ನಮ್ಮ ಎಲ್ಲ ಕೆಲಸಗಳು ಸಾಂಗವಾಗಿ ನೆರವೇರ್ತಾವ, ನಮ್ಮ ರೈತರ ಚಿಂತೆ ಕಡಿಮೆ ಆಗ್ತದೆ. ಆತ್ಮೀಯರೆ, ಇಂಥದೇ ಒಂದು ಸಂದರ್ಭದೊಳಗ ಈಗ ತೋಟಗಾರಿಕಾ ಮೇಳದ ಬಗ್ಗೆ ಒಂದು ಸೂಚನೆ ಬರ್ತಾ ಇದೆ. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿ ಇಲಾಖೆಗಳ ಜೊತೆಗೂಡಿ ಸಂಯುಕ್ತವಾಗಿ ತೋಟಗಾರಿಕಾ ಮೇಳವನ್ನು ಬಾಗಲಕೋಟೆಯ ವಿಶ್ವವಿದ್ಯಾಲಯದ ಆವರಣದೊಳಗ ಸಂಘಟಿಸ್ತಾ ಇದೆ. ಈ ತೋಟಗಾರಿಕಾ ಮೇಳ ಡಿಸೆಂಬರ್ 21, 22, 23 ಮೂರು ದಿನಗಳವರೆಗೆ, ಶನಿವಾರದಿಂದ ಸೋಮವಾರ ತನಕ ಮೂರು ದಿನ ನಡೀತಾ ಇದೆ. ಈ ತೋಟಗಾರಿಕಾ ಮೇಳದೊಳಗ ತಾವು ಭಾಗವಹಿಸಿ ಹೆಚ್ಚಿನ ಜ್ಞಾನವನ್ನ ಪಡಿಬಹುದಾಗಿದೆ. ಬಾಗಲಕೋಟ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಮೇಳದ ಬಗ್ಗೆ ಒಂದು ಸಂದೇಶವನ್ನ ನೀಡುತ್ತಾ ಇದ್ದಾರೆ. ಈ ಮೇಳದೊಳಗ ಏನೇನು ಇರಲಿದೆ, ನಮ್ಮ ರೈತರಿಗೆ ಈ ಮೇಳದಿಂದ ಯಾವ ರೀತಿ ಉಪಯೋಗ ಆಗುತ್ತದೆ ಅನ್ನೋದ್ರ ಬಗ್ಗೆ ಅವರ ಮಾತುಗಳಲ್ಲೇ ನಾವು ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೇಳುಗರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಷ್ಣುವರ್ಧನ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕುಲಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತೋಟಗಾರಿಕಾ ಮೇಳವನ್ನು ಡಿಸೆಂಬರ್ 21, 22, 23 ದಿನಾಂಕದಂದು ನಮ್ಮ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ನವನಗರದಲ್ಲಿರುವ ಮುಖ್ಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಒಂದು ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ನಮ್ಮ ತೋಟಗಾರಿಕೆ ಮೇಳವನ್ನು ನಮ್ಮ ವಿಶ್ವವಿದ್ಯಾಲಯದ ಜೊತೆಗೆ ಕೃಷಿ ಸಂಬಂಧಿತ ತೋಟಗಾರಿಕೆ ಇಲಾಖೆಯ ಹಾಗೂ ಇತರ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಸಹಭಾಗಿತ್ವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮೇಳವನ್ನು ನಾವು ಮುಖ್ಯವಾಗಿ ಏನಕ್ಕೆ ಹಮ್ಮಿಕೊಳ್ತೀವಿ ಪ್ರತಿ ವರ್ಷ ಅಂದರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಿದಂತಹ ವಿವಿಧ ತೋಟಗಾರಿಕಾ ಬೆಳೆಗಳ ತಳಿಗಳನ್ನು, ಹೊಸ ಹೊಸ ತಾಂತ್ರಿಕತೆಗಳನ್ನು ರೈತರಿಗೆ ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಇಲ್ಲಿ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಅವರಿಗೆ ಮಂದಟ್ಟು ಮಾಡಿಕೊಡ್ಲಿಕ್ಕೋಸ್ಕರ ನಾವು ಈ ಒಂದು ತೋಟಗಾರಿಕಾ ಮೇಳವನ್ನು ನಾವು ಹಮ್ಮಿಕೊಳ್ತೀವಿ. ಈ ಮೇಳದಲ್ಲಿ ವಿಶೇಷತೆಗಳು ಏನಂದರೆ, ನಮ್ಮ ತಳಿಗಳು ಹಾಗೂ ಇತರ ವಿಶ್ವವಿದ್ಯಾಲಯಗಳ ಅಥವಾ ಸಂಶೋಧನಾ ಕೇಂದ್ರಗಳ ಅಥವಾ ಪ್ರೈವೇಟ್ ಕಂಪನಿಗಳ ಈ ಹೊಸ ತಳಿಗಳು ಅಂದರೆ ಈ ಭಾಗಕ್ಕೆ ಸೂಕ್ತವಾದಂಥ ಹೂವಿನ ಬೆಳೆಗಳ ತಳಿಗಳು, ತರಕಾರಿ ಬೆಳೆಗಳ ತಳಿಗಳು ಹಾಗೂ ಸಾಂಬಾರ ಮತ್ತು ಸುಗಂಧ ದ್ರವ್ಯ ಬೆಳೆಗಳು, ನಡುತೋಪಿನ ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆಗಳನ್ನು ಸಹ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ನಾವು ಪೌಷ್ಟಿಕ ಕೈತೋಟದ ಮಾದರಿಗಳನ್ನು ಸಹ ನಾವಿಲ್ಲಿ ಪ್ರಾತ್ಯಕ್ಷಿಕೆಯನ್ನ ಮಾಡಿದ್ದೀವಿ. ಇಲ್ಲಿ ಮತ್ತೆ ವಿಶೇಷಗಳು ಏನೆಂದರೆ, ಪೌಷ್ಟಿಕತೆಗಾಗಿ ತೋಟಗಾರಿಕಾ ಬೆಳೆಗಳು ಎಂಬ ಧ್ಯೇಯದೊಂದಿಗೆ ಇಲ್ಲಿ ನಿಖರ ಬೇಸಾಯದ ಪ್ರಾತ್ಯಕ್ಷಿಕೆಗಳು, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ, ಡ್ರೋನ್ ಅನ್ನ ನಾವು ತೋಟಗಾರಿಕೆಯಲ್ಲಿ ಯಾವ ರೀತಿ ಬಳಸಬಹುದು ಎಂಬುದರ ಬಗ್ಗೆ ಪ್ರಾತ್ಯಕ್ಷಿಕೆ, ಮತ್ತೆ ಕೃಷಿ ಉತ್ಪನ್ನಗಳನ್ನು ನಾವು ರೈತರು ಉತ್ಪಾದನೆ ಮಾಡಿದ ನಂತರ ಅದಕ್ಕೆ ಮೌಲ್ಯವರ್ಧನೆ ಯಾವ ರೀತಿ ಮಾಡಬಹುದು ಎಂಬುದರ ಬಗ್ಗೆ ಪ್ರಾತ್ಯಕ್ಷಿಕೆ, ಮತ್ತೆ ಅದರ ಉತ್ಪಾದನೆಗಳನ್ನು, ಮತ್ತೆ ಜೊತೆಗೆ ಕೃಷಿಯಲ್ಲಿ ಡಿಜಿಟಲ್ ಆಪ್ಗಳನ್ನು ಯಾವ ರೀತಿ ಬಳಸಬಹುದು ಎಂಬುದರ ಬಗ್ಗೆ ಸಹ ಮಾಹಿತಿಯನ್ನು ನೀಡಲಾಗುತ್ತದೆ. ಇದರ ಜೊತೆಗೆ ನುರಿತ ವಿಜ್ಞಾನಿಗಳಿಂದ ಹಾಗೂ ಅನುಭವಿ ರೈತರಿಂದ ತಾಂತ್ರಿಕ ಗೋಷ್ಠಿಗಳನ್ನು ಸಹ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಮತ್ತೆ ತಾಂತ್ರಿಕ ಸಲಹಾ ಕೇಂದ್ರ ನೇರವಾಗಿ ವಿಜ್ಞಾನಿಗಳ ಜೊತೆ ಸಂದರ್ಶನ ಮಾಡಲು ಸಹ ಸಲಹಾ ಕೇಂದ್ರಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಮತ್ತೆ ನಮ್ಮ ವಿಶ್ವವಿದ್ಯಾಲಯ ರಾಜ್ಯದ 24 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಇರುತ್ತದೆ. ನಮ್ಮ ರೈತರುಗಳಿಗೆ ಪ್ರೋತ್ಸಾಹಿಸಲು ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಗತಿಪರ ರೈತರುಗಳನ್ನು ಪ್ರತಿ ಜಿಲ್ಲೆನಲ್ಲೂ ಸಹ ನಾವು ಆಯ್ಕೆಯನ್ನು ಮಾಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಮತ್ತೆ ಈ ರೈತರಿಂದ ಅವರ ಅನುಭವಗಳನ್ನು ಸಹ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆಯವರ ಜೊತೆ ಹಂಚಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಆಹಾರ ಆರೋಗ್ಯ ಆದಾಯಕ್ಕಾಗಿ ತೋಟಗಾರಿಕೆ ಎನ್ನುವ ದೃಷ್ಟಿನಲ್ಲಿ ನಾವು ಈ ಒಂದು ಮೇಳವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಯೋಜನಗಳನ್ನು ನಮ್ಮ ರೈತ ಬಾಂಧವರು ಹಾಗೂ ತೋಟಗಾರಿಕಾ ಆಸಕ್ತರು ಡಿಸೆಂಬರ್ 21, 22, 23 ದಿನಾಂಕದಂದು ಬಂದು ಇದರ ಪ್ರಯೋಜನಗಳನ್ನು ಪಡಿಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೋರ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ತೋಟಗಾರಿಕಾ ಮೇಳದ ಬಗ್ಗೆ ತಾವು ಕೇಳಿದ್ರಿ. ಈ ಮೇಳದೊಳಗೆ ಭಾಗವಹಿಸುವುದು ಬಹಳ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಅನೇಕ ವರ್ಷಗಳಿಂದ ಈ ತೋಟಗಾರಿಕಾ ಮೇಳ ನಡ್ಕೊಂಡು ಬಂದದ. ವಿಶೇಷವಾಗಿ ನಮ್ಮ ಭಾಗದ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇರುವಂತಹ ರೈತರು, ಹಣ್ಣಿನ ಬೆಳೆ ಇರಬಹುದು, ತರಕಾರಿ ಬೆಳೆಗಳಿರಬಹುದು, ಹೂವಿನ ಬೇಸಾಯ ಇರಬಹುದು, ಹೊಸ ತಂತ್ರಜ್ಞಾನ ತೋಟಗಾರಿಕೆಯೊಳಗೆ ಏನ್ ಬಂದದ ಅಂತಹ ವಿಷಯಗಳಿರಬಹುದು, ಇವುಗಳನ್ನೆಲ್ಲ ತಾವು ಅಲ್ಲಿ ಪ್ರತ್ಯಕ್ಷವಾಗಿ ನೋಡೋದಕ್ಕ ಮತ್ತ ಹೆಚ್ಚಿನ ವಿದ್ಯೆಯನ್ನ ಅಲ್ಲಿಂದ ಪಡ್ಕೊಳ್ಳೋದಕ್ಕ ಸಾಧ್ಯ ಅದ. ಇದರ ಜೊತೆಗೆ ತಮಗ ತಳಿಗಳಿರಬಹುದು, ಸಸಿಗಳಿರಬಹುದು, ಬೀಜಗಳಿರಬಹುದು, ಇವುಗಳು ಕೂಡ ಲಭ್ಯ ಆಗುವಂತಹದ್ದು. ಆಮೇಲೆ ಏನು ಹೊಸ ಯಂತ್ರಗಳು ಬಂದಾವ ಅನ್ನೋದನ್ನ ಕೂಡ ತಾವು ಅಲ್ಲಿ ನೋಡಬಹುದು, ಮತ್ತ ತಮ್ಮ ತೋಟಗಳಲ್ಲಿ ಅವುಗಳನ್ನ ಬಳಸೋದ್ರ ಕಡೆ ವ್ಯವಸ್ಥೆ ಕೂಡ ಮಾಡಿಕೊಳ್ಬಹುದು. ಹೀಗಾಗಿ ಒಂದು ಸಮಗ್ರವಾದಂತಹ ವಿಶಾಲವಾದಂತಹ ಜ್ಞಾನದ ಪರಿಧಿಯೊಳಗ ತಾವು ಬರ್ತೀರಿ. ನೋಡಿ ತಿಳಿ ಮಾಡಿ ಕಲಿ ಅನ್ನುವಂತಹ ಮಾತೆನ್ನದ ಇಂಥ ಪ್ರದರ್ಶನಗಳಿಗೆ, ಇಂಥ ಮೇಳಗಳಿಗೆ ಅನ್ವಯಿಸ್ತದ. ಅಲ್ಲಿ ನಾವು ಆ ಪರಿಸರದೊಳಗ ಹೋಗಿ ಸ್ವಲ್ಪ ಕಾಲ ಕಳೆಯೋದ್ರಿಂದ ನಮಗ ಹೆಚ್ಚಿನ ಒಂದು ಪ್ರಾಯೋಗಿಕ ಜ್ಞಾನ ಬರ್ತದ. ಅದು ಬಹಳ ಮುಖ್ಯವಾದಂತಹದ್ದು. ಅದಕ್ಕಾಗಿ ಅದರ ಜೊತೆ ಜೊತೆಗೇನೆ ಏನು ವಿಜ್ಞಾನಿಗಳಿರ್ತಾರೆ, ಅವರು ನಮ್ಮ ತಪ್ಪು ಕಲ್ಪನೆಗಳನ್ನ, ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ ಅಂತ ಸಂಗತಿಗಳನ್ನ ಕೂಡ ಅವರು ಕರೆಕ್ಟ್ ಮಾಡಿ ನಿಮಗ ಏನು ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಹೇಳಿದ್ರಿ ಅಂತಂದ್ರ ಅಂತ ಜ್ಞಾನವನ್ನು ಕೊಡೋದಕ್ಕೆ ಅವರು ಕೂಡ ತಯಾರಿರ್ತಾರ. ಈ ಸಲ ಒಂದು ವಿಶೇಷವಾದಂತಹ ಧ್ಯೇಯ ಏನು ನಮ್ಮ ಕುಲಪತಿಗಳು ಹೇಳಿದ್ರು, ಆರ್ಥಿಕತೆ ಮತ್ತು ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅನ್ನುವಂತಹ ಮಾತು, ಇದರ ಬಗ್ಗೆನೆ ಹೆಚ್ಚಿನ ಚರ್ಚೆ ಆ ಮೇಳದೊಳಗ ಆಗ್ತಾ ಇದೆ. ನಮ್ಮ ರೈತರ ಆದಾಯವನ್ನ ದುಪ್ಪಟ್ಟು ಮಾಡುವಂತಹ ಒಂದು ನಿಟ್ಟಿನೊಳಗ ಏನು ಕೇಂದ್ರ ಸರ್ಕಾರ ಯೋಜನೆಯನ್ನ ಹಾಕೊಂಡಿದೆ. ಅದರ ಜೊತೆ ಜೊತೆಗೇನೆ ಆರೋಗ್ಯ ಕೂಡ ಬಹಳ ಮುಖ್ಯವಾದಂತಹದ್ದು. ನಮ್ಮ ಮುಂದಿನ ಪೀಳಿಗೆಯ ಆರೋಗ್ಯ, ಮಕ್ಕಳ ಆರೋಗ್ಯ ಬಹಳ ಮುಖ್ಯವಾದಂತಹದ್ದು. ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಅಪೌಷ್ಟಿಕತೆಯಿಂದ ನರಳುವುದು ನಮ್ಮ ಗಮನಕ್ಕೆ ಬಂದಿದೆ. ಅಪೌಷ್ಟಿಕತೆ ಯಾಕಾಗ್ತದೆ ಅಂತಂದ್ರೆ ಆಹಾರದ ಕೊರತೆ ಇರುವುದಕ್ಕೆ, ಆಮೇಲೆ ಉತ್ತಮ ಸಮತೋಲಿತ ಆಹಾರದ ಕೊರತೆ ಇರೋದ್ರಿಂದಾಗಿ ಅಪೌಷ್ಟಿಕತೆ ಉಂಟಾಗ್ತದ. ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಇವು ಒಳ್ಳೆಯ ಶುದ್ಧವಾದಂತಹ ಮತ್ತು ಚೈತನ್ಯಯುಕ್ತವಾದಂತಹ ಆಹಾರವನ್ನ ಒದಗಿಸುವುದರೊಳಗೆ ಸಂದೇಹನೇ ಇಲ್ಲ ಅಂತ ಹೇಳಿ ಹೇಳ್ಬೋದು. ಹಣ್ಣುಗಳಲ್ಲಿ ಸಾಕಷ್ಟು ಖನಿಜಾಂಶಗಳಿರ್ತಾವ, ವಿಟಮಿನ್ಗಳಿರ್ತಾವ, ಜೀವಸತ್ವಗಳಿರ್ತಾವ. ಇವೆಲ್ಲ ನಾವು ಹೆಚ್ಚಿನ ಪ್ರಮಾಣದೊಳಗೆ ಬೆಳೆಯುವುದರಿಂದ ನಮ್ಮ ಗ್ರಾಹಕರಿಗೆ ಶುದ್ಧವಾದಂತಹ ವಿಷಮುಕ್ತವಾದಂತಹ ಒಂದು ಆಹಾರವನ್ನ, ಪೌಷ್ಟಿಕವಾದಂತಹ ಒಂದು ಆಹಾರವನ್ನ ಒದಗಿಸುವುದರೊಳಗ ನಮ್ಮ ರೈತರಿಗೆ ಒಂದು ಶಕ್ತಿ ಇಂಥ ಮೇಳಗಳಿಂದ ಬರುತ್ತದೆ ಅಂತ ಹೇಳಿ ಹೇಳಬಹುದು. ಇಲ್ಲಿ ಕಲಿತಂತಹ ಒಂದು ವಿಚಾರಗಳಿಂದ ನಾವು ಅದನ್ನ ನಮ್ಮ ತೋಟದೊಳಗ ಅಥವಾ ಹೊಲದೊಳಗ ಅಳವಡಿಸಿಕೊಂಡಿವಿ ಅಂತಂದ್ರ ಅದರಿಂದ ನಮ್ಮ ಆದಾಯ ಕೂಡ ಹೆಚ್ಚಾಗ್ತದೆ. ಆಮೇಲೆ ನಾವು ನಮ್ಮ ನಾಡಿನ ಜನರಿಗೆ ಆರೋಗ್ಯಪೂರ್ಣವಾದಂತಹ ಬದುಕನ್ನ ನೀಡಿವಿ ಅನ್ನೋದ್ರ ಒಂದು ಸಾರ್ಥಕ ಭಾವ ಕೂಡ ನಮ್ಮಲ್ಲಿ ಮೂಡುತ್ತದ. ಅದಕ್ಕೆ ಇಂಥ ಒಂದು ಮುಖ್ಯವಾದಂತಹ ವಿಷಯ ಇಟ್ಟುಕೊಂಡು ಈ ಸಲ ಈ ಮೇಳವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ನಮ್ಮ ಭಾಗದ ನಮ್ಮ ರೈತ ಬಾಂಧವರಲ್ಲಿ ಮನವಿ ಏನು ಅಂತಂದ್ರೆ, ತಾವು ಒಬ್ಬರೇ ಹೋಗುದಲ್ಲ, ತಮ್ಮ ಪರಿವಾರ ಸಮೇತ ಈ ಮೇಳದೊಳಗೆ ಭಾಗವಹಿಸಿದ್ರೆ ಬಹಳ ಒಳ್ಳೇದು. ಯಾಕಂತಂದ್ರ ವಿಶೇಷವಾಗಿ ಮಕ್ಕಳು ಮತ್ತು ಯುವಕ ಯುವತಿಯರು ಈ ಮೇಳದೊಳಗೆ ಭಾಗವಹಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಹುತೇಕ ಜನ ಕೃಷಿ ಒಳಗೆ ಏನದ ಅನ್ನುವಂತಹ ಒಂದು ವಿಚಾರದೊಳಗ ಇದ್ದಂತಹ ಸಂದರ್ಭದೊಳಗ ಕೃಷಿ ಒಳಗೆ ನಾವು ಏನು ಸಾಧಿಸಬಹುದು, ಏನು ಮಾಡಬಹುದು, ಏನು ಚಮತ್ಕಾರಗಳನ್ನ ನಾವು ಮಾಡಬಹುದು ಅನ್ನೋದನ್ನ ನಾವು ಇಂಥ ಮೇಳಗಳಲ್ಲಿ ಕಲಿಯಬಹುದಾಗ್ಯದ. ಇಂಥ ಮೇಳಗಳಿಂದ ಸ್ಫೂರ್ತಿ, ಆಸಕ್ತಿ ಮತ್ತೆ ನಮ್ಮ ಕೃಷಿಯೊಳಗೆ ಮೂಡೋದ್ರೊಳಗ ಸಂಶಯ ಇಲ್ಲ. ಅದಕ್ಕೆ ತಾವೆಲ್ಲ ಪರಿವಾರ ಸಮೇತರಾಗಿ ಈ ಮೇಳದೊಳಗ ಭಾಗವಹಿಸಿದ್ರಿ ಅಂತಂದ್ರೆ ಬಹಳ ಒಳ್ಳೆಯದು. ಇದರ ಜೊತೆ ಜೊತೆಗೇನೆ ನಮ್ಮ ಸುತ್ತಮುತ್ತಲೇ ಇನ್ನೊಂದು ಕೃಷಿ ಜಾತ್ರೆ ನಡೀತಾ ಇದೆ. ಕಲಬುರಗಿಯ ಕೃಷಿ ಮಹಾವಿದ್ಯಾಲಯ ಮತ್ತು ಆಳಂದನ ಸಮತಾ ಲೋಕ ಶಿಕ್ಷಣ ಸಮಿತಿ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದೊಳಗೆ ಸಾಸಿರ ನಾಡಿನ ಕೃಷಿ ಜಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದು ಆಳಂದ ತಾಲೂಕು ಸರಸಂಬಾ ಗ್ರಾಮದ ಆರ್ಕೆ ಪಾಟೀಲ್ ಅವರ ತೋಟದೊಳಗ ನಡೀತಾ ಇರುವಂತಹ ಒಂದು ಕೃಷಿ ಜಾತ್ರೆ. ಡಿಸೆಂಬರ್ 23 ಮತ್ತು 24 ಈ ಎರಡು ದಿವಸ ಈ ಕೃಷಿ ಜಾತ್ರೆ ನಡೀತಾ ಇದೆ. 23ನೇ ತಾರೀಕು ರಾಷ್ಟ್ರೀಯ ರೈತ ದಿನಾಚರಣೆ. ಈ ಸಂದರ್ಭದೊಳಗ ಈ ಕೃಷಿ ಜಾತ್ರೆಯನ್ನ ಹಮ್ಮಿಕೊಂಡಿರುವಂತಹದ್ದು ಬಹಳ ಸಮಯೋಚಿತವಾದದ್ದು ಅಂತ ಹೇಳಿ ಹೇಳಬಹುದು. ನಮ್ಮ ರೈತ ಬಾಂಧವರು ಪ್ರಾಯೋಗಿಕವಾದಂತಹ ವಿಚಾರಗಳನ್ನ ಇಲ್ಲಿ ತಿಳ್ಕೊಳ್ಬಹುದು. ಮತ್ತ ಇದರ ಜೊತೆಗೆ ವಿಜ್ಞಾನಿಗಳು ಕೂಡ ಇರ್ತಾರ, ತಮಗೆ ಸಹಾಯ ಮಾಡೋದಕ್ಕೆ ಅವರ ಜೊತೆ ಕೂಡ ತಾವು ಚರ್ಚೆ ಮಾಡಬಹುದು. ಬಾಗಲಕೋಟೆಯ ಮೇಳ ಮುಗಿದ್ರೊಳಗೆ ಅದ್ರ ಜೊತೆ ಜೊತೆಗೇನೆ ಈ ಮೇಳ ಶುರುವಾಗುವಂತಹದ್ದು. ಅದಕ್ಕೆ ತಾವು ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಸರಸಂಬಾದೊಳಗೆ ನಡೆಯುವಂತಹ ಈ ಸಾಸಿರ ನಾಡಿನ ಕೃಷಿ ಜಾತ್ರೆಯೊಳಗೆ ತಾವು ಭಾಗವಹಿಸಿ ಹೆಚ್ಚಿನ ಒಂದು ಜ್ಞಾನವನ್ನ ಪಡಿಬೇಕು ಅನ್ನುವುದು ನಮ್ಮ ಮನವಿ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಒಬ್ಬರ ಸಂದರ್ಶನವನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಮೇಘ ಸಂದೇಶದ ಜೊತೆಗಿನ ಅನುಭವಗಳನ್ನ ಅವರು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಯಾವ ರೀತಿ ಮೇಘ ಸಂದೇಶ ಅವರ ಜೀವನದೊಳಗೆ ಬದಲಾವಣೆ ತಂದಿದೆ ಮತ್ತು ಅವರ ಮೂಲಕ ಬೇರೆ ರೈತರ ಜೀವನದೊಳಗೂ ಸಹಿತ ಯಾವ ರೀತಿ ಬದಲಾವಣೆ ತಂದಿದೆ ಅನ್ನೋದ್ರ ಬಗ್ಗೆ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳವರಿದ್ದಾರೆ. ಆಳಂದ ತಾಲೂಕು ಮಾದನ ಹಿಪ್ಪರಗಾದ ರಾಹುಲ್ ಪಾಟೀಲ್ ಅವರು ಇವತ್ತ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ರಾಹುಲ್ ಪಾಟೀಲ್ ಅವರು ರಸಗೊಬ್ಬರ ಕೀಟನಾಶಕಗಳ ಒಂದು ಕೇಂದ್ರವನ್ನ ತಮ್ಮ ಊರಿನೊಳಗೆ ನಡೆಸ್ತಾ ಇದ್ದಾರೆ. ಆ ಮೂಲಕ ರೈತರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ರೇಡಿಯೋ ಕೇಳುಗರು, ವಿಶೇಷವಾಗಿ ಮೇಘ ಸಂದೇಶ ಕೇಳಿ ಮೇಘ ಸಂದೇಶದ ಉಪಯೋಗ ಅವರಂತೂ ಮಾಡಿಕೊಳ್ತಾರೆ ಕೃಷಿಕರಾಗಿ. ಅದರ ಜೊತೆಗೆ ತಮ್ಮಲ್ಲಿ ಬರುವಂತಹ ಎಲ್ಲಾ ರೈತರಿಗೆ ವಾತಾವರಣದ ಬಗ್ಗೆ ಒಂದು ಮಾಹಿತಿಯನ್ನ ನೀಡ್ತಾರೆ, ಮಾರ್ಗದರ್ಶನ ಮಾಡ್ತಾರ. ಆ ಮೂಲಕ ರೈತರಿಗೆ ಬಹಳ ಅನುಕೂಲ ಕಲ್ಪಿಸಿಕೊಡುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ರಾಹುಲ್ ಪಾಟೀಲ್ ಅವರೇ, ನಮಸ್ಕಾರ ತಮಗೆ. ನಮಸ್ಕಾರ ಸರ್. ಯಾವಾಗಿಂದ ನಿಮಗ ಈ ಮೇಘ ಸಂದೇಶದೊಳಗೆ ಆಸಕ್ತಿ ಬಂತಂತೀರಿ? ಸರ್, 3 ವರ್ಷದಿಂದ ನನ್ನ ಅಂಗಡಿಗೆ ಒಬ್ಬ ಸಚಿನ್ ಭಟ್ರಿಕಿ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತ ಬಂದು ಈ ಒಂದು ಆಪ್ ನನಗ ಪರಿಚಯ ಮಾಡಿಕೊಡ್ತಾರೆ. ಈ ಆಪ್ನಲ್ಲಿ ಈ ಏನದಪ್ಪ ಅಂತ ಕೇಳಿದ್ರೆ, ಸೋಮಶೇಖರ್ ಸರ್ ಅಂತೇಳಿ ಆಕಾಶವಾಣಿ ವ್ಯವಸ್ಥಾಪಕರ ಸರ್ ಗೌಡ್ರೆ, ಅವ್ರಿಗೆ ಫೋನ್ ಮಾಡಿ ಈ ಆಪ್ನ ಕ್ರಿಯೇಟ್ ಮಾಡಿ, ಇದರಲ್ಲಿ ಹವಾಮಾನ ವಿಪರೀತ ಮತ್ತು ಮಳೆ ಯಾವಾಗ ಬರ್ತದ, ಮಳೆ ಬರಲ್ಲ, ಮಂಗಳವಾರಕ್ಕೊಮ್ಮ ಮೇಘ ಸಂದೇಶ ಬರ್ತದೆ, ಇದೆಲ್ಲ ಸಂದೇಶ ನಿಮಗ್ ಗೊತ್ತಾಯ್ತು ಅಂದ್ರೆ ನೀವು ರೈತರಿಗೂ ಹೇಳ್ತೀರಿ ಅಂತೇಳಿ ನನಗೆ ಅವರು ಪರಿಚಯ ಮಾಡಿಕೊಟ್ರು. ಅವಾಗ ನಡೆದು 3 ವರ್ಷ ಆಯ್ತು ಸರ್. 3 ವರ್ಷದಿಂದ ನೀವು ಮೇಘ ಸಂದೇಶ ಕೇಳ್ತಾ ಇದ್ದೀನಿ. ಹೆಂಗ ಅನಿಸ್ತು ನಿಮಗ? ಒಂದೇ ಸಲ ಕೇಳಿದಾಗ ಹೆಂಗ ಅನಿಸ್ತು, ಆಮೇಲೆ ಕೇಳ್ಕೊತ ಹೋದಂಗ ನಿಮ್ಮಲ್ಲಿ ಏನು ವಿಚಾರಗಳು ಬಂದು ಮತ್ತ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಯಾವ ರೀತಿ ರೂಪ ತಳೀತಂತೀರಿ? ಒಳ್ಳೆ ವಿಚಾರಗಳು. ಮೇಘ ಸಂದೇಶ ಅಂದ್ರೆ ಮೇಘ ಸಂದೇಶನೇ ಅಲ್ಲ, ರೈತರಿಗೆ ಇದ್ರ ಬಗ್ಗೆ ಬಹಳ ಒಳ್ಳೆ ಅವಕಾಶಗಳು ಸಿಗ್ತಾವ. ನಾನು ಅದು ಒಂದೇ ರೀತಿ ಮಾಡಿಬಿಟ್ಟಿಲ್ಲ, ಬರ್ತಕ್ಕಂತ ರೈತರಿಗೆ ಅನುಭವನೂ ಹೇಳಿ ಅವರೀಗ ಆ ಗ್ರೂಪ್ ನಲ್ಲಿ ಎರಡಾಗುವಂತ ಸಲಹೆಯನ್ನು ಕೊಟ್ಟಿನಿ. ನೀವು ಹೊಲದಲ್ಲಿ ಇರ್ರಿ, ಎಲ್ಲೇ ಇರಲಿ, ಮಳೆ ಬರುತ್ತದ ಅಥವಾ ಇಲ್ಲ, ನೀವು ನಿಮ್ಮ ಹೊಲದಲ್ಲಿ ಏನು ಚಟುವಟಿಕೆ ಮಾಡಬೇಕು ಬಿಡಬೇಕು ಅನ್ನೋದು ಈ ಮೇಘ ಸಂದೇಶದಿಂದ ನಿಮ್ಗೆ ಬಹಳ ಅನುಕೂಲ ಅದ. ಮಳೆ ಬರ್ತಿದೆ, ನಾವು ಇವತ್ತು ರಸಗೊಬ್ಬರ ಹಾಕಬೇಕಾದ್ರೆ ಮಳೆ ಬಂತಂದ್ರೆ ಕೊಚ್ಚಿಕೊಂಡು ಹೋಗ್ತದೆ, ಅದಕ್ಕೆ ಹಾಕಬೇಕಾ ಬಿಡಬೇಕಾ, ಅಥವಾ ಕೀಟನಾಶಕ ಸಿಂಪಡಣೆ ಮಾಡಬೇಕಾ ಬಿಡಬೇಕಾ, ಇವೆಲ್ಲ ವಿಚಾರಗಳನ್ನು ಮೇಘ ಸಂದೇಶದಿಂದ ನಿಮ್ಗೆ ಅನುಕೂಲ ಅದ. ಇವತ್ತು ಸಿಂಪಡಣೆ ಮಾಡಿ ಒಂದು ತಾಸಿನ ಮಳೆ ಬಂತಂದ್ರೆ ಅದು ಬೆಳೆಗೆ ಅನುಕೂಲ ಆಗಲ್ಲ, ಲಾಸ್ ಆಗ್ತದೆ. ಗೊಬ್ಬರ ಹಾಕದೆ ಅಂದ್ರೂ ಮಳೆ ಬಂತ ಲಾಸ್ ಆಗ್ತದೆ. ಈಗ ಎಲ್ಲ ವಿಚಾರಗಳು ನೀವು ಮೇಘ ಸಂದೇಶದಿಂದ ಪಡ್ಕೋಬಹುದು. ಒಳ್ಳೆ ರೈತರಿದ್ದಾರೆ, ಒಳ್ಳೆ ಮಾಹಿತಿ ಇದ್ರಾಗ ಸಿಗ್ತದೆ ಅಂತೇಳಿ ನಾನು ಮನಗಟ್ಟು ಇದು ಬಹಳ ಒಳ್ಳೆ ಕೆಲಸ ಅದ. ಅಡ್ಡಿ ಇಲ್ಲ. ಈಗ ಕೆಲವು ದಿವಸ ಕೇಳದ ನಂತರ ನಿಮಗ ವಿಶ್ವಾಸ ಬಂತು, ಅದನ್ನ ನೀವು ರೈತರ ಮುಂದೂ ಹೇಳ್ತಾ ಇದ್ದೀರಿ. ವಿಶ್ವಾಸ ಬರಬೇಕಾಯ್ತಪ್ಪ ಅಂತಂದ್ರೆ ನಿಮ್ಮ ಜೊತೆಗೆ ಏನಾದ್ರೂ ಅದು ಹೌದಪ್ಪ ಇದು ಕರೆಕ್ಟ್ ಅದನ್ನ ಇದನ್ನ ಫಾಲೋ ಮಾಡಬೇಕು ಅನ್ನುವಂತ ಒಂದು ಘಟನೆ ನಡೆದಿರಬೇಕು. ಹೌದಾ? ನಿಮ್ಮ ಸ್ನೇಹಿತರು ಹೇಳಿರ್ಬಹುದು, ಆಮೇಲೆ ಬೇರೆ ರೈತರು ಹೇಳಿರ್ಬಹುದು ನಿಮಗ ಇದನ್ನ ಕೇಳ್ರಿ ಅಂತೇಳಿ. ಆದ್ರೆ ಎಲ್ಲಿ ತನಕ ನಿಮಗೆ ಅನುಭವ ಆಗಂಗಿಲ್ಲ ಅಲ್ಲಿ ತನಕ ನಂಬಿಕೆ ಅನ್ನುವಂಥದ್ದು ಬರಂಗಿಲ್ಲ. ನಿಮಗೆ ಯಾವಾಗ ಹಿಂಗ ಅನಿಸ್ತು ಇಲ್ಲ ಇದು ನಮಗ್ ಬಹಳ ಅನುಕೂಲ ಅದ ಅಂತೇಳಿ? ತಾವು ಮಂಗಳವಾರ ದಿವಸ ಒಂದು ಸಲಹೆಗಳು ಕೊಡ್ತೀರಿ, ಇಷ್ಟು ದಿವಸನಾಗ ಮಳೆ ಬರುತ್ತೆ ಅಂತ, ಮತ್ತೆ ಇಲ್ಲಿ ತನಕ ಮಳೆ ಬರೋದಿಲ್ಲ ಅಂತ ಹೇಳ್ತೀರಿ. ನೋಡೇ ಬಿಡೋಣ, ಇದು ಇದ್ರ ಮ್ಯಾಗ ಹೆಂಗ್ ವಿಶ್ವಾಸ ಮಾಡಬೇಕು? ಕರೆಕ್ಟ್ ತಾವು ಹೇಳದಂತ ಟೈಮಿಗೆ ಮಳೆ ಬರುವ ಸಾಧ್ಯತೆ ಹೆಚ್ಚಾಯ್ತು ಸರ್. ಎಷ್ಟು ಪ್ರಮಾಣ ಬರಬೇಕು ಅಷ್ಟು ಪ್ರಮಾಣ ಮಳೆ ಬಂತು ಸರ್. ನಾನು ಜನರಿಗೆ ಹೇಳದನ ಏನ್ರಿ ಗೌಡ್ರ ದೇವ್ರ ಹೇಳಕ್ ಚಾಲು ಮಾಡಿದ್ರೇನ್ರಿ, ನಾನು ಜನ ಕೇಳ್ತ ಸರ್. ಇಲ್ಲಪ್ಪ, ನನ್ನ ಹತ್ರ ಕಿದ ಒಂದು ಆಪ್ ಇದೆ, ಈ ಆಕಾಶವಾಣಿ ಕೇಂದ್ರದಿಂದ ಸೋಮಶೇಖರ್ ಸರ್ ಅವರು ನಮಗ ಪ್ರತಿ ಮಂಗಳವಾರಕ್ಕೊಮ್ಮೆ ಮೇಘ ಸಂದೇಶ ಕೊಡ್ತಾರ, ಆ ಸಂದೇಶ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಹಳ ಕರೆಕ್ಟ್ ನಿಗದಿತ ಸಮಯದೊಳಗೆ ಎಲ್ಲಾ ಮಾಹಿತಿಗಳು ಸಿಗ್ತದ. ಇದಕ್ಕೆ ನೀವು ನಾನಂತೂ ನಂಬಿನಿ, ನೀವು ನಂಬ್ರಿ, ಬೇಕಾದ್ರೆ ನೀವು ನಂಬಬೇಕಾದ್ರೆ ನೀವು ಇದ್ರದಾಗೆ ಇದು ಆರಿ ಅಂತ ಹೇಳ್ದಾಳ ಸರ್. ಬಹಳ ಕರೆಕ್ಟ್ ಟೈಮ್ ಟು ಟೈಮ್ ಈ ಮೇಘ ಸಂದೇಶ ಕರೆಕ್ಟ್ ಮಾಹಿತಿ ಬಂದದ ಸರ್. ಒಳ್ಳೆ ಅಂದ್ರೆ ಈಗೇನು ಆ ಕಾರ್ಯಕ್ರಮದೊಳಗೆ ನಾವು ಮಳೆ ಬಗ್ಗೆ ಹೇಳಿರ್ತೀವಿ, ಅದು ಅಗದಿ ನಿಖರವಾದಂತಹ ಒಂದು ಮಾಹಿತಿ ಅಂತ ಹೇಳಿ ನಿಮಗೆ ಅನಿಸ್ತದೆ? 100% ನಿಖರವಾದ ಮಾಹಿತಿ. ಇಲ್ಲಿ ಯಾರು ದುಡ್ಡು ಕೊಟ್ಟು ಮಾಹಿತಿ ಕೊಡ್ಲಾಗತ್ತಿಲ್ಲ, ಯಾರ ಬಲ್ಲಿ ದುಡ್ಡು ತಗೊಂಡು ಮಾಹಿತಿ ಆಯ್ತು. ಇದೊಂದು ರೈತರಿಗೋಸ್ಕರ ಫ್ರೀ ಆಗಿ ಮಾಡ್ಲಾಗತ್ತಾರ, ಇದರದಾಗ ಯಾವುದೇ ಒಂದು ಸಂಶಯ ಅನ್ನೋದೇ ಬೇಡ ಸರ್. ಅಂದ್ರೆ ಅದ್ರ ಮೇಲೆ ತಮಗೆ ಖಾತ್ರಿ ಕೂತ್ಬಿಟ್ಟದ, ಮತ್ತೆ ಇದನ್ನೇ ಮಾಹಿತಿಯನ್ನ ನೀವು ರೈತರಿಗೂ ಕೂಡ ಹೇಳ್ತಾ ಇದ್ದೀರಿ? ನಾನು ವ್ಯಾಪಾರ ನೋಡ್ತಾ ಇಲ್ಲ ಸರ್. ಒಬ್ಬ ರೈತ ನನಗೆ ಬೆಳಗ್ಗೆ ಬಂದು ಫೋನ್ ಮಾಡದ, ನನ್ ಗೊಬ್ಬರ ಬೇಕಾಗ್ಯದ. ನಾ ಅವ್ನಿಗೆ ಹೇಳ್ದೆ, ಇವತ್ ಗೊಬ್ಬರ ಹಾಕ್ಬಿಡಪ್ಪ, ಮೇಘ ಸಂದೇಶದಲ್ಲಿ ಸಿಕ್ಕಾಪಡೆ ಮಳೆ ಬರುವಂತ ಚಾನ್ಸಸ್ ಇದೆ ಅಂತ ಹೇಳ, ಅದಕ್ಕೆ ನೀ ಗೊಬ್ಬರ ಹಾಕ್ಬಿಡ. ಏನ್ರಿ ನಾ ವ್ಯಾಪಾರ ಮಾಡ್ಲಕ್ ಬೆಳಗ್ಗೆ ಬೆಳಗ್ಗೆನೆ ಬಂದಿನಿ, ಬ್ಯಾಡ ಅಂತಿರಲ್ಲ. ನೋಡಪ್ಪ, ನೀ ನನ್ನ ದೇವ್ರು, ರೈತರೇ ನಮ್ಮ ದೇವ್ರು. ನಿನಗ್ ಲಾಸ್ ಆಯ್ತಂದ್ರ ನಮಗ್ ಬಹಳ ಲಾಸ್ ಆಗ್ತದೆ. ಅದಕ್ಕೆ ನೀ ಇವತ್ತು 3 ದಿವಸ ಮಳೆ ಬರುತ್ತಂತೆ ಮೇಘ ಸಂದೇಶದಾಗ ಹೇಳ್ಯಾರ, ಅದಕ್ಕೆ ದಯವಿಟ್ಟು 3 ದಿವಸ ಗೊಬ್ಬರ ಒಯ್ಬೇಡ. 3 ದಿವಸ ಆದ ಬಳಕ ನೀ ಮತ್ತೆ ಮಳೆ ನಿಂತ ಬಾ ಅಂತ. ಅದ್ ಹಂಗೆ ಆಯ್ತಂತೀರಿ? ಹೌದು ಸರ್, 101%. ಮತ್ತ ಆ ರೈತರ ನಿಮಗೆ ಹೇಳಿರ್ಬೇಕಲ್ಲ ಮತ್ತೆ? ಅದೇ ಹೇಳದಲ್ಲ ಸರ್, ದೇವ್ರು ಹೇಳದಂಗೆ ಹೇಳಿರತ್ತಿರಲ್ರಿ. ಕೆಲವು ಮಂದಿಗ ಮೊಬೈಲ್ ಆಪ್ ಮೊಬೈಲ್ ಯಾವ ಗೊತ್ತಾಗಲ್ಲ ಸರ್. ಇನ್ನ ಆದ್ರೂ ಸ್ವಲ್ಪ ಹಳ್ಳಿ ರೈತನಾಗ ಆದ್ರೂ ಈಗ ಎಲ್ಲರ ಬಲ್ಲಿ ಸ್ಮಾರ್ಟ್ ಫೋನ್ ಬಂದ್ ಎಲ್ಲರೂ ನೋಡ್ಲಾಗತ್ತಾರ. ಈಗ ಏನು ನಾವು ಮಾಹಿತಿ ಹೇಳ್ತೀವಿ, ಒಂದ್ ಸ್ವಲ್ಪ ವೈಜ್ಞಾನಿಕ ಇರ್ತದೆ, ಆದ್ರೂ ಎಷ್ಟು ಸರಳವಾಗಿ ಹೇಳಬೇಕು ಅಷ್ಟು ಪ್ರಯತ್ನ ಮಾಡಿ ಸರಳವಾಗಿ ಹೇಳುವುದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಮಾಹಿತಿ ಹೇಳಿದ್ದು 100ಕ್ಕೆ 100 ತಿಳಿತದೆ ಅಂತಂತೀರಿ? 100 ತಿಳಿತದೆ. ಹೆಂಗದ ಹಿಂದ ದೇವ್ರ ಹೇಳಿಕೆ ಅಂತ ಹೇಳ್ತಿದ್ರು, ಅವ್ರು ಆಡೋ ಭಾಷೆದಾಗನು ಹೇಳ್ತಿದ್ದಿಲ್ಲ, ಇವತ್ ಮಾತನಾಡೋ ಭಾಷೆ ಅವ್ರದೇ ಆದಂತ ಒಂದು ಭಾಷೆದಾಗ. ಅವಾಗೇ ಜನ ಅಷ್ಟು ತಿಳಿದ್ರು, ಆದ್ರೆ ಈಗ ನೀವು ಸರಳವಾದ ಒಂದು ಭಾಷೆಯಲ್ಲಿ ಹೇಳ್ತೀರಿ, ನಿಖರವಾದಂತ ಭಾಷೆಯಲ್ಲಿ ಹೇಳ್ತೀರಿ. ಸಮಯ, ಇಷ್ಟು ಮಳೆ, ಇವತ್ತಿನ ದಿವಸ, ಈ ವಾರ, ಹಿಂಗ ನಿಖರವಾಗಿ ಹೇಳ್ತೀರಿ. ಇದು ಬಹಳ ಈಸಿ ಅದ ಜನರಿಗೆ, ರೈತರಿಗೆ, ಶಿಕ್ಷಣ ಇದ್ದವನಿಗೆ, ಶಿಕ್ಷಣ ಇಲ್ಲಾರದವನಿಗೆ ತಿಳ್ಕೊಳಕ್ ಬಹಳ ಈಸಿ ರೀತಿ ಹೇಳ್ತೀರಿ, ಸರಳವಾಗಿ ತಿಳಿತದ ಅಂತಂತೀರಿ. ಈಗ ಅಂದಾಜು ನಿಮ್ಮಲ್ಲಿ ಎಷ್ಟು ಜನ ರೈತರು ಬರ್ತಾರೆ, ನಿಮ್ ಸಂಪರ್ಕದೊಳಗೆ ಎಷ್ಟು ಜನ ರೈತರಿದ್ದಾರೆ? 300-400 ಜನ ಸಿಗ್ತಾರೆ. 300-400 ಜನ ಎಲ್ಲರಿಗೂ ತಾವು ಹೇಳ್ತಾ ಇದ್ದೀರಿ? ಮತ್ತ ಏನು ನಮ್ದು ಚಾನಲ್ ಇರ್ತದ, ಅದನ್ನು ಕೂಡ ತಾವು ಎಲ್ಲರಿಗೂ ಕಳಿಸ್ತೀರಿ? ಹೇಳ್ತೀನಿ ಸರ್, ತಪ್ಪಲಾರದೆ ನಾನು ಈ ಮೇಘ ಸಂದೇಶ ಮಂಗಳವಾರ ದಿನ ಏನು ಸಾಯಂಕಾಲ ಸ್ಟಾರ್ಟ್ ಆಗ್ತಲ್ಲ ಸರ್, ಎಲ್ಲರಿಗೆ ಕರ್ಕೊಂಡು ನೋಡ್ಕೊಂಡು ನಾನು ಎಲ್ಲರಿಗೆ ಹೇಳ್ಬಿಡ್ತೀನಿ, ಇವತ್ತು ಮೇಘ ಸಂದೇಶ ಅದ ನೋಡ್ರು ಎಲ್ಲರ ಮರ್ತು ಬಿಟ್ರಿ, ಇದು ನೀವು ಕೇಳ್ರಿ, ಅದು ನಿಮ್ ಧ್ವನಿ ಪಟ್ಟದ ಗುರ್ತಿಡ್ದು ಬಿಡ್ತಾರೆ ಸರ್. ಈಗ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ರೈತರ ಏನು ನುಕ್ಸಾನ್ ಮಾಡ್ಕೊಳ್ತಾ ಇದ್ರು, ಮಳಿ ಬಂದರೆ ನುಕ್ಸಾನ್ ಆಗಿರ್ತದ, ಮಳಿ ಬರ್ಲಿಲ್ಲ ಅಂದ್ರೆ ನುಕ್ಸಾನ್ ಆಗಿರ್ತದ, ಸ್ಪ್ರೇ ಮಾಡಿದ್ರ ನುಕ್ಸಾನ್ ಆಗಿರ್ತದ, ತಾವ್ ಹೇಳದಂಗ ಗೊಬ್ಬರ ಕೊಟ್ಟಾಗ ಸಹಿತ ಸಾಕಷ್ಟು ನುಕ್ಸಾನ್ ಆದಂತದ್ ನಾವು ನೋಡ್ತಾ ಇದ್ವಿ, ಆಮೇಲೆ ಮಾರ್ಕೆಟಿಗೆ ತಗೊಂಡು ಹೋಗೋ ಮುಂದೆ ಅವಾಗೂ ಸಹಿತ ನುಕ್ಸಾನ್ ಆಗುವಂತದ್ದು ನೋಡ್ತೀವಿ. ಯಾರು ಇದನ್ನ ಫಾಲೋ ಮಾಡ್ತಾರೆ ಅನುಸರಿಸ್ತಾರೆ ಅವರ ನುಕ್ಸಾನು ಕಡಿಮೆ ಆಗದಂತ ಇರ್ತಾವ? 100% ತಾವ್ ಮಾಡ್ತಕ್ಕಂತ ಉದ್ದೇಶ ಇದೆ, ಅದ ರೈತರಿಗೆ ನುಕ್ಸಾನ್ ಆಗ್ಬಾರ್ದಂತೇಳಿನೆ ಈ ಒಂದು ಮೇಘ ಸಂದೇಶ ತಾವ್ ಮಾಡ್ತಾ ಇದ್ದೀರಿ. ಅದನ್ನ ಫಾಲೋ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಇದು ನುಕ್ಸಾನ್ ಆಗ್ಬಾರ್ದಕ್ಕಿಂತ ರೈತರ ಸದೃಢ ಆಗ್ಬೇಕಂತೇಳಿ ತಾವ್ ಮಾಡ್ತಾ ಇದ್ದಾರೆ. ಒಂದೇದು ಕೀಟನಾಶಕ ಗೊಬ್ಬರ, ಇವತ್ ನಾನು ಬೆಳೆದಂತ ಬೆಳೆ ಹೊರಗೆ ಎಲ್ಲರ ಇಟ್ಟಿದ್ದೇನೆ, ಅದಕ್ಕೆ ಆಶ್ರಯ ಇದ್ದಿದ್ದಿಲ್ಲ ಅಥವಾ ಅದಕ್ಕೆ ಯಾವುದೇ ಹೊಚ್ಚುಣಿಕೆ ಇದ್ದಿದ್ದಿಲ್ಲ, ಮತ್ತದು ಆ ಬೆಳೆದಂತ ಬೆಳೆ ನಾವು ಮಾರ್ಕೆಟಿಂಗ್ ಒಯ್ಯಬೇಕಾಗ್ಯದ. ಇವತ್ ಮಳೆ ಬರ್ತದ ಅಥವಾ ಇಲ್ಲ, ಹೆಂಗದ ವಾತಾವರಣ, ಸಂಪೂರ್ಣವಾದಂತ ಒಂದು ವಾರದ ಮಾಹಿತಿ ತಮ್ಮ ವಾಹಿನಿ ಮುಖಾಂತರ ಸಿಗ್ತಾ ಇದೆ. ಇದು ರೈತರಿಗೆ ಬಹಳಷ್ಟು ಬಹಳಷ್ಟು ನಂಬಿಕೆ ಇದೆ ಸರ್, ವಿಶ್ವಾಸ ಇದೆ. ಮೊದಲನೇದಾಗಿ ನಿಮ್ಮಾಗ ಕರೆಕ್ಟ್ ಒಂದು ಮಾಹಿತಿ ಕೊಡ್ತೀರ ಅನ್ನೋದು ಸರ್, ಹೇಳೋದಕ್ಕಿಂತ ಮಾಡೋದಕ್ಕಿಂತ ನಿಖರವಾದ ಮಾಹಿತಿ ಕೊಡೋರ ಮ್ಯಾಗ ಬಹಳ ಅವಲಂಬಿತರ. ದೇವವಾಣಿ ಅಂತ ಹೇಳೋನ ಮ್ಯಾಗೆ ಜನ ನಂಬ್ಯಾರ, ಆದ್ರೆ ಅದಕ್ಕಿಂತ ಈಗ ನೀವು ದೇವವಾಣಿನೇ ಹೇಳಗತ್ತೀರ ಅನ್ನೋದು ಒಂದು ಮಾಹಿತಿ ಜನರ ಮೇಲೆ ಮೂಡಿದೆ ಸರ್. ಬಹಳ ದೊಡ್ಡ ಮಾತು ಹೇಳಿದ್ರಿ ತಾವು. ಈಗ ರೈತರು ಇದನ್ನು ಬಳಸ್ಕೊಳ್ತಾ ಇದ್ದಾರೆ, ಬಹಳ ಸಂತೋಷದ ವಿಷಯ. ಅದ್ರ ಜೊತೆಗೆ ಯಾವ್ಯಾವ ರೀತಿ ನಿಮ್ಮ ಊರಿನೊಳಗ ಅಥವಾ ನೀವು ಕಂಡುಕೊಂಡಂಗ ಮೇಘ ಸಂದೇಶದ ಉಪಯೋಗ ಆಗ್ತಾ ಅಂತೀರಿ? ಎಲ್ಲೆಲ್ಲಿ ಪ್ರವಚನ ನಡ್ಲಿಗತ್ತವ, ಎಲ್ಲೆಲ್ಲಿ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕತ್ತವ, ಒಂದು ಧಾರ್ಮಿಕನೂ ಅದ ಸರ್, ಒಂದೇ ರೀತಿ ಅಲ್ಲ ಧಾರ್ಮಿಕನೂ. ಮತ್ತ ಕೆಲವೊಂದು ರೈತರು ನಮ್ಮ ಊರಾಗ ಇಂತ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ಯಾವ, ಇಂಥದೊಂದು ಒಳ್ಳೆ ಕಾರ್ಯ ಮಾಡಿದೇವು, ಇಂಥದೊಂದು ಒಳ್ಳೆ ನಾವು ಏನಾರು ಸಾಧನೆ ಮಾಡೋದು ಈ ಆಪ್ ಮುಖಾಂತರ ನಮಗ್ ಗೊತ್ತಲ್ಲ. ಅವ್ರು ನಮಗ್ ಪರಿಚಯನೇ ಇರಲ್ಲ, ಅವ್ರು ನಮಗ್ ಗುರುತೇ ಇರಲ್ಲ. ಇನ್ನೊಂದ್ ಏನಾಗಿತ್ತು, ಒಬ್ಬ ರೈತರಿಗ ಬೀಜ ಬೇಕಾಗಿತ್ತು, ಅದು ಬಾಗಲಕೋಟೆ ಬೀಜ ಬೇಕಾಗಿತ್ತು. ನಾನು ಎಲ್ಲಿ ಪ್ರಯತ್ನ ಮಾಡಿದ್ಲಿ ಯಾರ ಬಲ್ಲೂ ಸಿಗ್ತಾ ಇದ್ದಿಲ್ಲ, ಗುಲ್ಬರ್ಗ ಸೋಲಾಪುರ ಅಲ್ಲಿ ಈ ಆಪ್ ಮನಾಗ ಒಂದು ಬರೋದಕ್ಕೆ ನಮಗೆ ಈ ತರ ಒಂದು ತಳಿ ಬೀಜ ಬೇಕಿದೆ ಬಾಗಲಕೋಟೆ. ವಿತ್ ಇನ್ ಒನ್ ಸೆಕೆಂಡ್ ಅಲ್ಲಿ ಫೋನ್ ಬಂತು, ಸರ್ ನಮ್ಮಲ್ಲಿ ಅವೈಲೇಬಲ್ ಇದೆ, ಬಸ್ಸಿನ ಸೌಕರ್ಯ ಇದ್ರೆ ಬಸ್ಸಿನ ಸೌಕರ್ಯ ಹೇಳಿ ಫೋನ್ ಪೇ ಮಾಡಿ ದುಡ್ಡು ಹಾಕಿಬಿಟ್ಟಿ ಕಳ್ಸಿಕೊಡ್ತೀನಿ. ಆ ರೈತರಿಗೆ ಅದೊಂದು ಅನುಕೂಲ. ಸಂತೋಷ. ನಂದು ಏನು ಇದು ಅಂತಂದ್ರೆ, ಈಗ ಮೇಘ ಸಂದೇಶ ವಾತಾವರಣದ ಬಗ್ಗೆ ನಾವೇನು ಮುನ್ಸೂಚನೆ ಕೊಡ್ತಾ ಇದೀವಲ್ಲ, ಅದು ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಸಂತೋಷ. ಇನ್ನು ಹೆಚ್ಚಿನ ರೈತರು ಉಪಯೋಗ ಮಾಡ್ಕೊಳ್ಬೇಕು. ಈ ರೈತಾಪಿ ಕೆಲಸ ಅಲ್ಲದೆ ಬೇರೆ ಯಾವ ಕೆಲಸಗಳಿಗೆ ಈ ಒಂದು ಮುನ್ಸೂಚನೆ ಉಪಯೋಗ ಆಗ್ತಾ ಇದೆ ಅಂತೇಳಿ ನಿಮ್ಮ ಒಂದು ಅನುಭವಕ್ಕೆ ಏನಾದ್ರೂ ಬಂದಂತಹ ಘಟನೆಗಳದಾವೇನು ಅಂತ ಕೇಳ್ತಾ ಇದ್ದಾರೆ. ಒಳ್ಳೆ ಅದಕ್ಕೆ ಏನು ಬೇಕು ನಮಗೆ ಅನ್ನೋದು ಈ ಆಪ್ ನಲ್ಲಿ ನಾವು ಎಡಿಟ್ ಮಾಡಿದ್ರೆ ಯಾರ ಹತ್ರ ಅದು ನಮಗೆ ಪರ್ಚೇಸ್ ಮಾಡಕ್ ಅನುಕೂಲ ಆಗುವಂತ. ಈಗ ಒಂದ್ ಹೇಳ್ತೀನಿ ನಾವು ಏನ್ ಘಟನೆ ಅಂತಂದ್ರೆ, ಈಗ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರ, ಆ ಸಮಯದೊಳಗ ಈ ಮುನ್ಸೂಚನೆ ಗೊತ್ತಿತ್ತು ಅಂತಂದ್ರೆ ಛತ್ರಿ ತಗೊಂಡು ಹೋಗುವಂತದ್ದಾಗ್ಲಿ ರೇನ್ಕೋಟ್ ತಗೊಂಡು ಹೋಗುವಂತದ್ದಾಗ್ಲಿ ಕೆಲವರು ನಮಗೆ ಹೇಳ್ತಾ ಇದ್ರು, ಹಿಂಗ ಇಲ್ಲ ಮಳೆ ಬರ್ತಂದ ಕೂಡಲೇ ಟೀಚರ್ಗೆ ಮಕ್ಕಳು ಹೇಳುವಂತದ್ದು, ಪೇರೆಂಟ್ಸ್ಗೆ ಅಪ್ಪ ಅಂದ್ರಿಗೆ ಮಕ್ಕಳು ಹೇಳ್ತಾ ಇದ್ದಂತದನ್ನ ಕೇಳಿದೀವಿ ನಾವು. ಏ ಇಲ್ಲ ಇವತ್ತು ನಾನು ಛತ್ರಿ ತಗೊಂಡು ಹೋಗ್ತೀನಿ, ರೇನ್ಕೋಟ್ ಹಾಕೊಂಡು ಹೋಗ್ತೀನಿ, ಮಳೆ ಬರ್ತ ಅಂತ ಹೇಳಿ ಹೇಳ್ಯಾರ ರೇಡಿಯೋದೊಳಗ ಅಂತ ಅನ್ನುವಂತ ಮಾತು ಹೇಳ. ಅದೇ ರೀತಿಯಾಗಿ ಏನೋ ಒಂದು ಮದುವೆ ಕಾರ್ಯಕ್ರಮ ಇರ್ತದ, ಆಮೇಲೆ ಹಳ್ಳಿ ಒಳಗ ಸಮಾರಂಭಗಳಿರ್ತಾವ, ಒಂದು ಪೆಂಡಾಲ್ ಕಟ್ಟಬೇಕಾಗ್ತದ, ಹಿಂಗ ಶುಭ ಸಮಾರಂಭಗಳಿರ್ತಾವ, ಅಂಥವುಗಳನ್ನು ಸಹಿತ ಈ ಮುನ್ಸೂಚನೆ ನೋಡಿಕೊಂಡು ಇವತ್ತಿನ ದಿವಸ ಆದ್ರೆ ಬೇಡ ಮತ್ತೆ ಮುಂದಿನ ದಿವಸ ನಾವು ಹಾಕೊಳ್ಳೋಣ, ಒಂದು ನಾಟಕ ಪ್ರದರ್ಶನ ಇರಬಹುದು, ಹಾ ಇಂಥವ್ ಏನದಾವಲ್ಲ ನಿಮ್ಮ ಊರೊಳಗ ಇದನ್ನ ನೋಡಿಕೊಂಡು? ಒಂದೇ ಎರಡಲ್ಲ ಸರ್, ಬಹಳ. ಈ ಒಂದು ಜಾತ್ರೆ ಮಾಡಬೇಕಾದ್ರೆ ನಾವು ಮೇಘ ಸಂದೇಶ ಕೇಳಿನೇ ಡೇಟ್ ತೆಗೆದಿದ್ದೇವೆ ಸರ್. ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಮಾಡಬೇಕಾದ್ರೆ ಮಳೆ ಬರ್ತಕ್ಕಂತ ಸೂಚನೆಗಳು ನೋಡಿಕೊಂಡೇ ಡೇಟ್ ನ ತೆಗೆದಿದ್ದೇವೆ. ನಾವೊಬ್ಬ ಪೂಜ್ಯರಲ್ಲಿ ಹೋದಾಗ ಅಪ್ಪಾಜಿ ಇವತ್ತು ಮೇಘ ಸಂದೇಶಿಯಲ್ಲಿ ಮಳೆ ಬರ್ತಾ ಇದೆ ಅಂತ ಜಾಸ್ತಿ ಹೇಳಿದ್ದಾರೆ ಅಪ್ಪಾಜಿ, ಅದಕ್ಕೆ ಸ್ವಲ್ಪ ಮತ್ತೆ ಬೇರೆ ಡೇಟ್ ಕೊಡಿ. ಆಮೇಲೆ ಕೆಲವೊಂದು ಟೈಮ್ನಾಗ ಮದುವೆಗೆ ಹೋಗಂತದ್ದು ಅಥವಾ ಜಾತ್ರೆ ಅನೇಕ ರೀತಿಯಿಂದ ಉಪಯೋಗ ಆಗ್ತಾ ಇದೆ. ಉಪಯೋಗ ಆಗ್ತಾ ಇದೆ ಸರ್. ಇನ್ನೊಂದು ಸರ್, ತಮ್ಮ ಮುಖಾಂತರ ರೈತರಿಗೆ ಹೇಳುವಂತ ವಿಚಾರ ಏನಂದ್ರೆ, ಈಗ ಸಾವಯವ ಒತ್ತು ಕೊಡು ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ಬೇಕು. ನಾನೊಬ್ಬ ರಸಗೊಬ್ಬರ ಮಾಲೀಕನಾಗಿ ಈ ಮಾತು ಹೇಳ್ಬಾರದು. ಅತಿ ಹೆಚ್ಚಿಗೆ ರಸಗೊಬ್ಬರ ರೈತರು ಬಳಸ್ತಾ ಇದ್ದಾರೆ, ಅತಿ ಹೆಚ್ಚಿಗೆ ಕಳೆನಾಶಕ ಬೆಳೆಸ್ತಾ ಇದ್ದಾರೆ. ಈ ಮಳೆ ಹೆಚ್ಚಾಗಿ ಕಳೆನಾಶಕ ಹೆಚ್ಚಿಗೆ ಬಳಸ್ತಾ ಇದ್ದಾರೆ ರೈತರು. ಆ ಮುಖಾಂತರ ನಾ ವಿನಂತಿ ಮಾಡ್ಕೋತೀನಿ, ಕಳೆನಾಶಕ ಹೊಡೆದ್ರೆ ಈ ನಮ್ಮ ಭೂಮಿಗೆ ಬಹಳ ದೊಡ್ಡ ಹಾನಿಕರ, ರಸಗೊಬ್ಬರಕ್ಕಿಂತ ಕಳೆನಾಶಕ ಬಹಳ ದೊಡ್ಡ ಹಾನಿಕರ ಇದೆ. ಅದನ್ನ ನೀವು ಯಾವ ರೀತಿ ರೈತರಿಗೆ ಮುಟ್ಟಿಸ್ತೀರಿ ತಾವು ಮುಟ್ಟಿಸ್ಬೇಕು. ಇಲ್ಲ, ಬಹಳ ಒಳ್ಳೆ ಮಾತು ಹೇಳಿದ್ರಿ ರಾಹುಲ್ ಪಾಟೀಲ್ ರೀ. ತಾವು ನಮ್ಮ ರೈತರು ಆದಷ್ಟು ಸಾವಯವ ಕಡೆ ಒಲವು ತೋರಿಸಬೇಕು. ಬಹಳಷ್ಟು ಜಾಗೃತಿ ನಿಟ್ಟಿನೊಳಗೆ ಆಗಿದೆ, ರೈತರು ಸಾವಯವ ಪದ್ಧತಿಗೆ ಬರ್ತಾ ಇದ್ದಾರೆ. ಆದರೂ ಕೂಡ ತಾವು ಹೇಳದಂಗೆ ಈಗ ಕಳೆನಾಶಕ ಅನ್ನುವಂಥದ್ದೇನದಲ್ಲ, ಈ ಕಳೆನಾಶಕದ ಮೊರೆ ಹೋಗ್ತಾ ಇದ್ದಾರೆ. ಕೂಲಿ ಸಿಗುವುದಿಲ್ಲ, ಮಳೆ ಬಂತು, ತೆಗೆಯಕಾಗಂಗಿಲ್ಲ, ಏನ್ ಮಾಡಬೇಕು ಅನ್ನುವಂತ ಒಂದು ಯಾವುದೋ ಒಂದು ಅನಿವಾರ್ಯ ಪರಿಸ್ಥಿತಿ ಒಳಗೆ ಸಹಿತ ಅವರು ಇದ್ದಾರೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಮಳೆ ಬಂದಾಗ ಅನಿವಾರ್ಯ ಪರಿಸ್ಥಿತಿನೇ ಅವರಿಗೆ, ಆವಾಗ ಮಾಡೋದಾಗಂಗಿಲ್ಲ. ಅದಕ್ಕೆ ಆದಷ್ಟು ರೈತರು ತಾವು ಏನು ವಿಚಾರ ಮಾಡ್ತಾ ಇದ್ರೆ ಬಹಳ ಖುಷಿ ಆಗ್ತದ, ತಮ್ಮದೇ ಒಂದು ಬಿಸ್ನೆಸ್ ಇಟ್ಟುಕೊಂಡು ಅದರ ಒಂದು ವ್ಯತಿರಿಕ್ತವಾದಂತಹ ಒಂದು ವಿಚಾರಗಳನ್ನ ನೀವು ವ್ಯಕ್ತ ಮಾಡ್ತಾ ಇದ್ದೀರಿ, ಅದು ನಿಮ್ಮ ಕಾಳಜಿಯನ್ನ ತೋರಿಸ್ತದ. ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ, ಮೇಘ ಸಂದೇಶದ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ಏನು ನೀವು 300-400 ಜನರಿಗೆ ಮಾಹಿತಿ ಮುಟ್ಟಿಸ್ತಾ ಇದ್ದಿರಲ್ಲ, ಇನ್ನೂ ಈ ಸಂಖ್ಯೆ ಹೆಚ್ಚಾಗಲಿ ಅಂತ ಹೇಳಿ ನಾವು ಅನ್ಕೋತೀವಿ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಈ ಮಾಹಿತಿ ಮುಟ್ಟಬೇಕು ಅನ್ನುವಂಥದ್ದೇ ಒಂದು ಧ್ಯೇಯ. ಕೊನೆಗೆ ಇಡೀ ನಮ್ಮ ಏನು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜನರಿರಬಹುದು ಅಥವಾ ಯಾರು ರೈತರಿದ್ದಾರೆ ಅವರಿಗೆ ಈ ಮಾಹಿತಿ ಮುಟ್ಟಬೇಕು, ಮುಟ್ಟಿ ಅವರು ತಮ್ಮ ಕೃಷಿ ಬದುಕಿನೊಳಗೆ ಇದನ್ನ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಧ್ಯೇಯ. ಅದರೊಳಗೆ ತಾವು ನಮಗೆ ಬಹಳ ಬೆಂಬಲ ನೀಡ್ತಾ ಇದ್ದೀರಿ, ಬಹಳ ಒಳ್ಳೆ ಕಾರ್ಯವನ್ನ ತಾವು ಮಾಡ್ತಾ ಇದ್ದೀರಿ, ಮತ್ತೆ ರೈತರ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಆಗ್ತದ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನೀವು ನಿಮ್ಮ ಅನುಭವಗಳನ್ನ ನಮ್ಮೆಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮ್ಮ ಸ್ಟುಡಿಯೋ ತನಕ ಬಂದು ತಮ್ಮ ಅನುಭವಗಳನ್ನ ಹಂಚಿಕೊಂಡಂತಹ ರಾಹುಲ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಈ ವಾರ ನಾವು ಬಹಳ ಮುಖ್ಯವಾದಂತಹ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದು ನಿಮ್ಮದೇ ದಿನ ಅನ್ನೋದು ಬಹಳ ಹೆಮ್ಮೆಯ ವಿಷಯ, ಬಹಳ ಸಂತೋಷದ ವಿಷಯ. ನಮ್ಮ ಅನ್ನದಾತರ ದಿನವನ್ನ ನಾವು December 23 ಆಚರಣೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ರೈತ ದಿನವಾಗಿ ಈ ದಿನವನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶದ ಪ್ರಧಾನಿಗಳಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನ ರೈತ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ರೈತರ ಬದುಕು ಹಸನಾಗುವಂತಹ ಒಂದು ನಿಟ್ಟಿನೊಳಗೆ ಸಾಧಕ ರೈತರನ್ನ ಈ ದಿನ ನಾವು ನೋಡ್ತಾ ಇದ್ದೀವಿ. ಸನ್ಮಾನ ಮಾಡಲಾಗ್ತಾ ಇದೆ, ಅವರಿಗೆ ಬೇಕಾದಂತಹ ಸೌಲಭ್ಯಗಳು ಏನು ಅನ್ನೋದ್ರ ಬಗ್ಗೆ ಸರ್ಕಾರ ಅನೇಕ ಯೋಜನೆಗಳನ್ನ ಮಾಡಿ ಒದಗಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಅವತ್ತಿನ ದಿವಸ ನಾವೆಲ್ಲರೂ ನಮ್ಮ ರೈತರನ್ನ ನೆನೆಸಿಕೊಳ್ಳೋಣ. ಒಂದೇ ದಿವಸ ರೈತರನ್ನ ನೆನೆಸೋದಲ್ಲ, ಪ್ರತಿ ದಿನ ಕೂಡ, ಪ್ರತಿ ಕ್ಷಣ ಕೂಡ, ಪ್ರತಿ ತುತ್ತಿಗೂ ಕೂಡ ನಾವು ರೈತರನ್ನ ನೆನೆಸಬೇಕಾದಂತಹ ಅವಶ್ಯಕತೆ ಇದೆ. ಯಾಕಪ್ಪ ಅಂತಂದ್ರೆ ಇಡೀ ಜಗತ್ತನ್ನ ಅನ್ನದಾತರು ಸಲಹತಾ ಇದ್ದಾರೆ. ಬರೇ ಮನುಷ್ಯರನ್ನ ಅಷ್ಟೇ ಅಲ್ಲ, ಹೇಳಬೇಕು ಅಂತಂದ್ರೆ ಸಕಲ ಜೀವಿಗಳನ್ನ ನಮ್ಮ ಅನ್ನದಾತರು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಯಾರು ಎರಡು ಮಾತು ಹೇಳೋದಿಲ್ಲ. ಅದಕ್ಕೆ ನಾವು ನಮ್ಮ ರೈತರಿಗೆ ಕೃತಜ್ಞರಾಗಿರ್ತೀವಿ ಅನ್ನುವಂಥ ಭಾವ ನಮ್ಮಲ್ಲಿ ಯಾವತ್ತೂ ಇರಬೇಕು. ನಮ್ಮ ರೈತರ ಕಷ್ಟ ನಷ್ಟಗಳಿಗೆ ನಾವು ಕೂಡ ಸ್ಪಂದಿಸಬೇಕಾಗ್ತದೆ, ಅವರಿಗೆ ಬೆಂಬಲ ಸೂಚಿಸಬೇಕಾಗ್ತದೆ, ಅವರ ಪ್ರತಿ ನಡೆಯಲ್ಲೂ ನಮ್ಮ ಉನ್ನತಿಯಾದ ಅನ್ನುವಂತಹ ಒಂದು ವಿಚಾರವನ್ನ ನಾವು ಯಾವತ್ತೂ ನಮ್ಮ ಮನಸ್ಸೊಳಗ ಇಟ್ಟುಕೊಳ್ಬೇಕಾಗ್ತದ, ಯಾವತ್ತೂ ನಮ್ಮ ಮನಸ್ಸೊಳಗ ನೆನಿತಾ ಇರಬೇಕಾಗ್ತದ. ಈ ಸಂದರ್ಭದೊಳಗ ನಮ್ಮ ಆಕಾಶವಾಣಿಯ ಪರವಾಗಿ, ಕೇಳುಗರ ಪರವಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಸಮುದಾಯಕ್ಕೆ ನಾವು ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ, ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ December 18 ಬರುವ ಮಂಗಳವಾರ December 24 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಈಗಾಗಲೇ ತಮಗೆ ಗೊತ್ತಾಗಿಬಿಟ್ಟದ, ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಶುಭ್ರವಾದಂತಹ ಒಣ ಬಿಸಿಲಿನ ವಾತಾವರಣ ಇರ್ತದ. ನಡುವೆ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಆದ್ರೆ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಬಹಳ ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಒಟ್ಟಾಗಿ ಹೇಳಬೇಕು ಅಂತಂದ್ರೆ ಮಳೆಯ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. ಅದಕ್ಕೆ ತಾವು ತಮ್ಮ ಎಲ್ಲ ಕೆಲಸಗಳನ್ನು ಮುಂದುವರೆಸಿಕೊಂಡು ಹೋಗೋದಕ್ಕೆ ಅವಕಾಶಗಳು ಅದಾವ. ಆದ್ರೆ ನಾವೇನೀಗ ಅನುಭವಿಸ್ತಾ ಇದ್ದೀವಿ ಚಳಿ, ಅದು ಚಳಿ ಮುಂದುವರಿಯುವಂತಹ ಸಾಧ್ಯತೆಗಳದಾವ. ಮತ್ತೆ ಕನಿಷ್ಠ ತಾಪಮಾನ ಗರಿಷ್ಠ ತಾಪಮಾನ ಸ್ವಲ್ಪ ಕಡಿಮೆನೇ ಇರಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಜಿಲ್ಲಾವಾರು ಸರಾಸರಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಎಷ್ಟಿರಬಹುದು ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಕನಿಷ್ಠ ತಾಪಮಾನ 16-17 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು, ಗರಿಷ್ಠ ತಾಪಮಾನ 31-32 ಡಿಗ್ರಿ ಸೆಲ್ಸಿಯಸ್ ಆಸ್ಪಾಸು ಇರಬಹುದು. ಬೀದರ್ ಜಿಲ್ಲೆ ಒಳಗೆ ಕನಿಷ್ಠ 14-15, ಗರಿಷ್ಠ 30-31 ಡಿಗ್ರಿ ಸೆಲ್ಸಿಯಸ್. ರಾಯಚೂರು ಜಿಲ್ಲೆ ಒಳಗೆ ಕನಿಷ್ಠ 15-16, ಗರಿಷ್ಠ 31-32 ಡಿಗ್ರಿ ಸೆಲ್ಸಿಯಸ್. ವಿಜಯಪುರದೊಳಗೆ ಕನಿಷ್ಠ 15-16 ಡಿಗ್ರಿ, ಗರಿಷ್ಠ 30-31 ಡಿಗ್ರಿ ಸೆಲ್ಸಿಯಸ್. ಕೊಪ್ಪಳ ಜಿಲ್ಲೆ ಒಳಗೆ 16-17 ಕನಿಷ್ಠ, ಗರಿಷ್ಠ 31-32 ಡಿಗ್ರಿ ಸೆಲ್ಸಿಯಸ್. ಯಾದಗಿರಿ ಜಿಲ್ಲೆ ಒಳಗೆ ಕನಿಷ್ಠ 15-16, ಗರಿಷ್ಠ 32-33 ಡಿಗ್ರಿ ಸೆಲ್ಸಿಯಸ್. ಬಳ್ಳಾರಿ ಜಿಲ್ಲೆ ಒಳಗೆ ಕನಿಷ್ಠ 16-17, ಗರಿಷ್ಠ 31-32 ಡಿಗ್ರಿ ಸೆಲ್ಸಿಯಸ್. ಬಾಗಲಕೋಟೆ ಜಿಲ್ಲೆ ಒಳಗೆ 14-15 ಕನಿಷ್ಠ ತಾಪಮಾನ, ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಕನಿಷ್ಠ 14-15 ಡಿಗ್ರಿ, ಗರಿಷ್ಠ 31-32 ಡಿಗ್ರಿ ಸೆಲ್ಸಿಯಸ್. ಝೈರಾಬಾದ್ ತಾಲೂಕಿನೊಳಗೆ ಕನಿಷ್ಠ ತಾಪಮಾನ 14-15 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಅದ್ಮೇಲೆ ಇದರೊಳಗೆ ಹೆಚ್ಚು ಕಡಿಮೆ ಆಗಬಹುದು. ಈಗ ನಾವು ಕನಿಷ್ಠ ತಾಪಮಾನ 16-17 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬಹುದು, ಕೆಲವೊಮ್ಮೆ ಅದು 14 ಇಳಿಬಹುದು, 15 ಇಳಿಬಹುದು. ಹಿಂಗ ಗರಿಷ್ಠ ತಾಪಮಾನ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, 2-3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಡೀ ವಾರ ಪೂರ್ತಿ ನಾವು ಗಮನಿಸಬೇಕು, ಸ್ವಚ್ಛವಾದಂತಹ ಬಿಸಿಲಿನ ವಾತಾವರಣ ಇದ್ದೇ ಇರ್ತದೆ. ನಡು ನಡು ಅವಾಗವಾಗ ಮೋಡಗಳು ಕಾಣಿಸಿಕೊಳ್ಬಹುದು, ಯಾವುದೇ ಕಾರಣಕ್ಕೂ ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ. ಹಿಂಗಾಗಿ ನೀವೇನು ಈಗ ಯೋಜನೆ ಮಾಡಿಕೊಂಡಿರಿ, ಕೊಯ್ಲು ಮಾಡುವಂತಹ ಯೋಜನೆ ಇರಬಹುದು ಅಥವಾ ಸಾಗಾಟದ ಯೋಜನೆ ಇರಬಹುದು, ಒಣಗಿಸುವಂತಹ ಒಂದು ಯೋಜನೆ ಇರಬಹುದು, ಇವುಗಳನ್ನ ಸರಳವಾಗಿ ಮಾಡಿಕೊಂಡು ಹೋಗುವುದಕ್ಕೆ ಈ ವಾರ ತಮಗ ಅನುಕೂಲ ಕಲ್ಪಿಸಬಹುದು ಅನ್ನುವಂತಹ ಒಂದು ಸೂಚನೆ ಇದ್ದೇ ಅದ. ಇದರೊಳಗೆ ಏನಾದರೂ ಬದಲಾವಣೆಗಳು ಅದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಇನ್ನು ಅನೇಕ ಆಪ್ಗಳನ್ನ ನಾವು ನೋಡ್ತಾ ಇದ್ದೀವಿ, ರೈತ ಬಾಂಧವರ ಬಳಕೆಯ ಸಲುವಾಗಿ, ಅವರ ಜ್ಞಾನ ವೃದ್ಧಿಯ ಸಲುವಾಗಿ, ಮತ್ತ ಅವರ ಕೆಲಸ ಸುಗಮವಾಗುವ ನಿಟ್ಟಿನೊಳಗೆ ಈ ಆಪ್ಗಳು ಬಹಳ ಕೆಲಸಕ್ಕೆ ಬರ್ತಾವ. ಅದಕ್ಕೆ ಇಂಥ ಆಪ್ಗಳನ್ನ ತಾವು ನೋಡಿಕೊಂಡು ಯಾರಿಗೆ ತಿಳಿದದ ಅವ್ರ ಕಡೆಯಿಂದ ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿ ಬಳಸೋದ್ರ ಕಡೆ ನಾವು ಗಮನ ಹರಿಸಬೇಕಾಗ್ತದೆ. ಇಷ್ಟು ವಿಚಾರ ಮತ್ತು ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಸರಣಿ ಮೇಘ ಸಂದೇಶದ 689 ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್, ಎಸ್ ರುಳಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಬಂದಿರುವಂತಹ ಮಾಹಿತಿ ಇಲ್ಲಿಯದ, ಸಾರ್ವಜನಿಕರು ಗಮನಿಸಬೇಕು. ಭಾರತೀಯ ಹವಾಮಾನ ಇಲಾಖೆಯು ಕಲಬುರಗಿ ಜಿಲ್ಲೆಯಾದ್ಯಂತ ದಿನಾಂಕ 18ರಂದು ಅಂದರೆ ನಾಳೆ ರೆಡ್ ಅಲರ್ಟ್ ಹಾಗೂ 19ರಂದು ನಾಡಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಿರುವುದರಿಂದ ಬೆಳಗಿನ ಜಾವ ತೀವ್ರವಾದ ಶೀತಗಾಳಿ ಬೀಸುವ ಸಾಧ್ಯತೆ ಇರುತ್ತದೆ ಹಾಗೂ ತಾಪಮಾನದಲ್ಲೂ ಸಹ 5-6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಸಾರ್ವಜನಿಕರು ಸೂರ್ಯೋದಯಕ್ಕಿಂತ ಮುಂಚೆ ಹಾಗೂ ಸೂರ್ಯಾಸ್ತದ ನಂತರ ವಾಯುವಿಹಾರ ಮಾಡುವವರು, ಗ್ರಾಮಗಳಲ್ಲಿ ವಾಸಿಸುವವರು ಹಾಗೂ ರೈತರು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದರ ಜೊತೆಗೆ ಅನಾವಶ್ಯಕವಾಗಿ ದ್ವಿಚಕ್ರ ವಾಹನಗಳ ಮೇಲೆ ಓಡಾಡದಿರಲು ಮತ್ತು ಮಕ್ಕಳನ್ನು ಸಹ ಮನೆಯಿಂದ ಹೊರಗಡೆ ಬಿಡದಿರಲು ಜಿಲ್ಲಾಡಳಿತ ಸೂಚನೆ ನೀಡುವುದರ ಜೊತೆಗೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿದೆ. ಆ ಮುನ್ನೆಚ್ಚರಿಕೆ ಕ್ರಮಗಳು ಹೀಗಿವೆ: ಸಾರ್ವಜನಿಕರು ಸಾಧ್ಯವಾದಷ್ಟು ಮನೆ ಬಿಟ್ಟು ಹೊರಗಡೆ ಬರದಿರಲು ತಿಳಿಸಲಾಗಿದೆ. ಒಂದು ವೇಳೆ